ತಿಪ್ಪೇಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ, ಯುವ ರೈತರು ಇದ್ದಾರೆ. ಇವರು ಇವರು ಪ್ರಮುಖವಾಗಿ ದಾಳಿಂಬೆ, ಅಡಿಕೆ, ಏಲಕ್ಕಿ ಬಾಳೆ, ರಾಗಿ, ಮೆಕ್ಕೆಜೋಳ ಈ ಬೆಳೆಗಳನ್ನ ಇವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಸಾವಯವ ಕ್ರಮದಲ್ಲಿ ಇವರು ಬೆಳೆ ಬೆಳೀತಾ ಇದ್ದಾರೆ. ಬನ್ನಿ ಈಗ ಯಾವ ರೀತಿಯಿಂದ ಇವರು ಈ ಬೆಳೆಗಳನ್ನ ನಿರ್ವಹಣೆ ಮಾಡ್ಕೊಂಡ್ಬಿಟ್ಟು ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅನ್ನೋದನ್ನ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ತಿಪ್ಪೇಸ್ವಾಮಿ ಅವರೇ. ನಮಸ್ಕಾರ ಭದ್ರಾವತಿ ಆಕಾಶವಾಣಿ ಅವರಿಗೆ. ನಮ್ಮ ಸಂದೇಶ ಏನು ಅಂದ್ರೆ, ಅವರು ಯುವಕರಾಗಿದ್ರೆ ನೀವು ಹೇಗೆ ವ್ಯವಸಾಯ ಹೇಗೆ ಮಾಡ್ತೀರಾ ಏನು ಅನ್ನೋದ್ರ ಬಗ್ಗೆ ಕೇಳಿದ್ರು. ವ್ಯವಸಾಯ ಎಂಬುದು ತುಂಬಾನೇ ಕಷ್ಟ ಸಹ, ಆದ್ರೆ ಜಾಗೃತಿಯಿಂದ ಮಾಡೋದ್ರಿಂದ ನಾವು ವ್ಯವಸಾಯದಲ್ಲಿ ಯಶಸ್ವಿ ಗಳಿಸಬಹುದು. ಜಾಗೃತಿ ಇಲ್ಲ ಅಂದ್ರೆ ಯಾವ ಕಾರಣಕ್ಕೆ ಯಶಸ್ವಿ ಗಳಿಸ್ಲಿಕ್ಕೆ ಆಗಲ್ಲ. ಪ್ರತಿ ಸಮಯನು ಕೂಡ ಕೆಲಸ ಇದ್ದೇ ಇರುತ್ತೆ, ಮಾಡಲೇಬೇಕು. ಆ ಫಸಲು ಮನೆಗೆ ಬಂದು ದುಡ್ಡು ತಗೊಳ್ಳೋವರೆಗೂ ಕೂಡ ಅದ್ರ ಮೇಲೆ ಜವಾಬ್ದಾರಿ ಇದ್ರೆ ಮಾತ್ರ ನಾವು ವ್ಯವಸಾಯದಾರ ಆಗ್ತೀವಿ, ಇಲ್ಲದೇ ಇದ್ರೆ ವ್ಯವಸಾಯದಾರ ಆಗಕ್ ಸಾಧ್ಯನೇ ಇಲ್ಲ. ಅಷ್ಟೇ ಶ್ರಮದಿಂದ ಕೆಲಸ ಮಾಡ್ತೀವಿ, ದುಡಿತೀವಿ. ಮಳೆಗಾಲದಲ್ಲಿ ಸ್ವಲ್ಪ ಬಹಳ ಕಷ್ಟ, ಹುಲ್ಲು ಕಳೆ ನಿರ್ವಹಣೆ ಮಾಡೋದು ಅಥವಾ ಕೆಲಸಗಾರ ನಿರ್ವಹಣೆ ಮಾಡ್ತಕ್ಕಂಥದ್ದು ಇವೆಲ್ಲ ತುಂಬಾನೇ ಕಷ್ಟ ಇರ್ತವೆ. ಹಾಗಾಗಿ ನಾವು ಅದರಲ್ಲೂ ಬಹಳ ಕಾಂಪಿಟೇಷನ್ ಮಾಡಿ ಎಲ್ಲ ಸಾವಯವ ಗೊಬ್ಬರಗಳನ್ನು ಉಪಯೋಗಿಸಿ ಜನಗಳ ಕೆಲಸಗಳಿಂದ ಸಹಾಯದಿಂದ ನಾವು ಇವತ್ತು ವ್ಯವಸಾಯ ಮಾಡಕ್ ನಿಂತಿದ್ವಿ. ಚೆನ್ನಾಗಿ ಆಗಿದೆ, ಚೆನ್ನಾಗೂ ಮಾಡ್ತಾ ಇದೀವಿ. ಈಗ ಭೂಮಿ ತಯಾರಿಕೆಗೆ ಬಂದ್ರೆ ಯಾಂತ್ರೀಕರಣನ ಇಲ್ಲ ಎತ್ತುಗಳಿಂದ ಮಾಡ್ತಿರೋ ತಾವು? ಇಲ್ಲಿ ತನಕ ಎತ್ತುಗಳು ಇದ್ವಿ ಸರ್, ಈಗ ಎತ್ತುಗಳು ಕಟ್ಲಿಕ್ಕೆ ಆಗಲ್ಲ. ಈಗೆಲ್ಲ ಯಾಂತ್ರೀಕರಣನೇ, ಯಾಂತ್ರೀಕರಣ ಅಷ್ಟೇ ಫಾಸ್ಟ್ ಆಗಿದೆ, ಅಷ್ಟೇ ಹೆಲ್ಪ್ ಆಗಿದೆ, ಏನ್ ತೊಂದರೆ ಏನಿಲ್ಲ. ಈಗಿನ ಕಾರಣಕ್ಕೆ ಅಷ್ಟೇ ಫಾಸ್ಟ್ ಆಗಿದೆ, ಅಷ್ಟೇ ಹೆಲ್ಪ್ ಆಗಿದೆ. ಎಲ್ಲದಕ್ಕೂ ಕೂಡ ಯಂತ್ರಗಳು ಚೆನ್ನಾಗಿ ಉಪಯುಕ್ತತೆಗಳು ಆಗಿದಾವೆ ಈಗ ಆಲ್ರೆಡಿ. ಈಗ ಇಲ್ಲಿ ತನಕ ರಾಗಿ ಬಿತ್ತೋದಾಗ್ಲಿ, ಜೋಳ ಮುರಿಯೋದಾಗ್ಲಿ ಎಲ್ಲ ಚೆನ್ನಾಗಾಗಿದೆ, ಎಲ್ಲದು ಉಪಯೋಗ ಅನಿಸ್ತಾ ಇದೆ. ಈಗ ನೀರಿನ ಒಂದು ನಿರ್ವಹಣೆಗೆ ಬಂದ್ರೆ ಯಾವ ರೀತಿಯಿಂದ ಬೋರ್ ಮುಖಾಂತರ ತಾವು ನೀರಿನ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರೋ ಅಥವಾ ಪಕ್ಕದಲ್ಲಿರ್ತಕ್ಕಂಥ ಕೆರೆ ಕುಂಟೆಗಳು ಇಲ್ಲ ಕೆನಲ್ ನೀರಿಂದ ಏನಾದ್ರು? ಇಲ್ಲ ಸರ್, ಕೆರೆ ನೀರೆಲ್ಲ ಈಗ ಜಿಲ್ಲಾ ಆಡಳಿತಗಳಿಂದ ಎಲ್ಲ ಪೂರ್ತಿ ಬಂದ್ ಮಾಡಿದ್ದಾರೆ. ಆಲ್ಮೋಸ್ಟ್ ಕೆರೆಗಳಿಗೆ ನೀರು ಕೂಡ ತುಂಬಿಸ್ತಾ ಇದಾರೆ. ಬೋರ್ಲಿಂದೆಲ್ಲ ಮಾಡ್ಕೊಂಡಿವಿ, ಬೋರಿಂಗ್ ಮಾಡ್ಕೊಂಡು ನಾವು ಸಣ್ಣದಾಗಿ ತೊಟ್ಟಿಗಳು ಮಾಡ್ಕೊಂಡು ಸ್ಟೋರೇಜ್ ಮಾಡ್ಕೊಂಡು ಆನಂತರ ನಾವು ನಮಗೆ ಯಾವ ಮಟ್ಟಕ್ಕೆ ಬೇಕೋ ಆ ಮಟ್ಟಕ್ಕೆ ನೀರನ್ನ ನಾವು ಚಲಾವಣೆ ಮಾಡ್ಕೊಂತೀವಿ. ಈ ಕೆರೆ ನೀರು ಆಮೇಲೆ ಚಾನಲ್ ನೀರು ಯಾವ ನಮಗಿಲ್ಲ, ನಾವು ಬೆದ್ದಲು ಜಮೀನವರು, ಬೋರ್ಗಳಿಂದಲೇ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಎಲ್ಲದನ್ನು. ಅದರಿಂದಲೇ ರಾಗಿ ಬೆಳಿತಕ್ಕಂಥದ್ದು, ಜೋಳ ಅಡಿಕೆ ಎಲ್ಲ ಬೆಳಿತಕ್ಕಂಥದ್ದು. ಹೇಗೆ ಈಗ ಅಂತರ್ಜಲ ಯಾವ ರೀತಿಯಿಂದ ಕುಸಿದಿದೆ ಅಂತ ಅನ್ನೋ ಬದಲಿಗೆ ಎಷ್ಟು ನಾವು ಆಳಕ್ಕೆ ಹೋಗ್ಬೇಕು ಸರ್? ಈಗ ಸಪೋಸ್ ನಮ್ಗೆ ನೀರ್ ಬೇಕಂತಂತ ಹೇಳಿದ್ರೆ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅಲ್ಲ, ಹೋದ ವರ್ಷ ಪರವಾಗಿಲ್ಲ, ಮಳೆ ಚೆನ್ನಾಗಾಗಿದೆ, ಇದರಿಂದ ಏನು ಅಂತರ್ಜಲ ಸುಧಾರಣೆ ಆಗಿದೆಯಾ ಅಥವಾ ಹೇಗಿದೆ ಇದರ ಒಂದು ಪರಿಸ್ಥಿತಿ? ಈಗ 2023-24 ಮಳೆ ಚೆನ್ನಾಗಿರೋದ್ರಿಂದ ಈಗೆಲ್ಲ ಒಂದು 300-350 ಆಳ ತನಕ ನೀರು ಸಿಕ್ಕಿದೆ. ಅಲ್ಲಿಂದ ಆಚೆಗೆ ಒಂದ್ಸತಿ ಬರಗಾಲ ಬಂದಾಗ 800-900 ತನಕ ಜನ ಕಾಂಪಿಟೇಷನ್ ಮಾಡಿ ನೀರು ತೆಗೆದಿದ್ದಾರೆ, ಸಿಕ್ಕಿದ್ದಾರೆ ಕೆಲವೊಬ್ಬರಿಗೆಲ್ಲ. ಈಗ ಆಳ ಹೋದ್ರಷ್ಟೇ ನಾವು ಜೀವನ ಮಾಡೋದಕ್ಕಾಗದು ಅನ್ನೋ ಒಂದು ಮಟ್ಟಕ್ಕೆ ನಾವು ನೀರಲ್ಲಿ ನಿಂತಿದೀವಿ. ಆಳ ಹೋಗ್ಲೇಬೇಕು. ಪ್ರತಿ ವರ್ಷ ಮಳೆ ಬಂದು ಕೆರೆ ತುಂಬಿ ಅಭಿವೃದ್ಧಿ ಆದ್ರೆ ಮಾತ್ರ ನಾವು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಕಷ್ಟ. ಅದು ಪ್ರಕೃತಿಗೆ ಫೈಟ್ ಮಾಡ್ಲೇಬೇಕು ನಾವು. ಪ್ರಕೃತಿ ನಮ್ ವಿರುದ್ಧವಾಗಿರುತ್ತೆ, ಯಾವತ್ತೂ ನಮ್ ಪರವಾಗಿರೋದಿಲ್ಲ. ಅದರಲ್ಲೇ ನಾವು ಇದನ್ನ ಏನೇನು ಹೆಂಗ್ ಮಾಡ್ಕೋಬೇಕು, ಅಕಸ್ಮಾತ್ ಮಳೆಗಾಲ ಕಮ್ಮಿ ಆದಾಗ ಬೇರೆ ಬೆಳೆಗಳನ್ನ ಹೆಂಗ್ ಬೆಳೆಯೋದ್ ಬಿಡಬೇಕು, ಇದ್ ಬಿಟ್ರೆ ನಾವು ಸರಿ ಹೋಗ್ತೀವ ಅನ್ನೋ ಗಮನ ಇಟ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಅಥವಾ ಮಳೆ ಜಾಸ್ತಿ ಆಗಿ ಬೋರ್ಗಳಲ್ಲಿ ನೀರಿದ್ದಾಗ ಹೆಚ್ಚೆತ್ತು ಹೊಲಗಳಲ್ಲಿ ನೀರಾವರಿ ಬೇಸಿಗೆಯಲ್ಲಿ ಮಾಡ್ಕೊಂಡು ಬೆಳಿತಕ್ಕಂತ ಕೆಲಸನ ಮಾಡ್ಬೇಕು. ಇದು ಅವರವರ ಒಂದು ಸಣ್ಣ ಅನುಭವದಿಂದ ಕೆಲಸ ಮಾಡಿದ್ರೆ ಮಾತ್ರ ನೀರಿನ ವ್ಯತ್ಯಾಸ ಕಾಣಬಹುದು. ಎಲ್ಲಾ ಟೈಮಲ್ಲೂ ಒಂದೇ ತರ ಪ್ರಚೋದನೆ ಮಾಡಿದ್ರೆ ನೀರಲ್ಲಿ ಬಹಳ ಕಷ್ಟ ಸರ್. 2017 ಕುಡಿಲಿಕ್ಕೆ ನೀರು ನೋಡ್ತಕ್ಕಂಥದ್ದು ಕಷ್ಟ ಆಗೋಗಿತ್ತು. ಎಲ್ಲೆಲ್ಲೋ ಟ್ಯಾಂಕರ್ ಏನೇನೋ ತಂದು ತೋಟ ಬೆಳೆಗಳನ್ನು ಉಳಿಸ್ತದ ದೊಡ್ಡ ಸಾಧನೆ ಆಗೋಗಿತ್ತು ಸರ್. ಇದಕ್ಕೆ ನೀರಿನ ಸ್ವಲ್ಪ ಕಷ್ಟನೇ, ಪ್ರತಿ ವರ್ಷ ದೇವ್ರ ಕೃಪೆಯಿಂದ ಮಳೆ ಬರಲಿ ಅಂತ ನಾವು ಬೇಡ್ಕೋಬೇಕಷ್ಟೇ. ಆಮೇಲೆ ಈಗ ತಾವು ಹೇಳಿದ್ರಿ ದಾಳಿಂಬೆ, ಅಡಿಕೆ, ಜೊತೆಗೆ ಮೆಕ್ಕೆಜೋಳ, ರಾಗಿ, ಏಲಕ್ಕಿ ಬಾಳೆ, ಈ ಒಂದು ಬೆಳೆಗಳಲ್ಲಿ ತಾವು ಕಂಡುಕೊಂಡಿರೋ ಹಾಗೆ ಸಮಸ್ಯೆಗಳು ಏನು ಕಾಣಿಸಿದೆ ಸರ್? ಅಂತ ಸಮಸ್ಯೆ ಅಂತಂದ್ರೆ ನಾವು ಸಾಮಾನ್ಯವಾಗಿ ಕೀಟ ರೋಗದ ಬಾಧೆ ಅಂತ ಹೇಳ್ತೀವಿ, ಗೊಬ್ಬರದ ಒಂದು ನಿರ್ವಹಣೆ ಅಂತ ಹೇಳ್ತೀವಿ, ಕೂಲಿ ಆಳುಗಳ ಒಂದು ನಿರ್ವಹಣೆ, ಕೊಯ್ಲು ನಂತರದ ಒಂದು ನಿರ್ವಹಣೆ, ಮಾರ್ಕೆಟಿನ ಒಂದು ನಿರ್ವಹಣೆ, ಈ ತರದ ಒಂದು ಸಮಸ್ಯೆಗಳಲ್ಲಿ ತಮಗೆ ಒಂದು ಗೋಚರಿಸಿದ್ದು ಯಾವುದು ಸರ್? ಇದರಲ್ಲಿ ಈ ತೋಟಗಾರಿಕೆ ಬೆಳೆಗಳಲ್ಲಿ ಗೋಚರಿಸತಕ್ಕಂತ ಸಮಸ್ಯೆ ಏನಂದ್ರೆ ಪ್ರಕೃತಿ ಸಮಸ್ಯೆನೇ ಜಾಸ್ತಿ ಆಗುತ್ತೆ ನಮಗೆ ತೋಟಗಾರಿಕೆ ಬೆಳೆಗಳಲ್ಲಿ ಮಾತ್ರ. ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಯಾವಾಗ ಏನನ್ನು ಕೊಡಬೇಕು ಅಂತಕ್ಕಂಥದ್ದು ನಮಗೆ ಗೊತ್ತಾಗಲ್ಲ. ಈಗ ಬಿಸಿಲಲ್ಲಿ ಟೆಂಪರೇಚರ್ ಜಾಸ್ತಿ ಆಗಿ ಗಿಡಗಳಲ್ಲಿ ವ್ಯತ್ಯಾಸ ಆದಾಗ ನಾವು ಇನ್ನು 4 ದಿನ ಬಿಟ್ಟು ಅದನ್ನ ಔಷಧಿ ಕೊಡೋದಕ್ಕೆ ಆ ಗಿಡ ವ್ಯತ್ಯಾಸ ಆಗಿ ಹೋಗಿರುತ್ತೆ. ಇದನ್ನ ವೈಜ್ಞಾನಿಕವಾಗಿ ನಾವೇನು ಕಂಡ್ಕೊಳಕ್ ಆಗಿಲ್ಲ ಇವತ್ತಿನವರೆಗೂ. ಆದ್ರೂ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಕಂಡು ನಾವು ಕೆಲವೊಂದು ಮೆಡಿಸಿನ್ ಔಷಧಿಗಳನ್ನ ತಂದು ಆ ತೋಟಗಾರಿಕೆ ಬೆಳೆಗಳಲ್ಲಿ ವ್ಯತ್ಯಾಸ ಮಾಡಿ ಅದನ್ನ ಸ್ವಲ್ಪ ಸರಿಪಡಿಸ್ತಕ್ಕಂತ ಕೆಲಸ ಮಾಡಿದೀವಿ ಅವತ್ತು. ಬಟ್ ಆದ್ರೂ ಇನ್ನು 90% ಕಷ್ಟ ಬಹಳ ಇದೆ. ಈ ತೋಟಗಾರಿಕೆ ಬೆಳೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಾಗಲ್ಲ. ಈಗ ಆಲ್ರೆಡಿ ಅಡಿಕೆಗಳಿಗೆಲ್ಲ ಕೆಂಪು ಜಿಗೆ ಅಂತ ಬೀಳ್ತಿತ್ತು, ಈಗ ಬಿಳೆ ಜಿಗೆ ಅಂತ ಬೀಳ್ತಿದೆ. ಆ ಬಿಳೆ ಜಿಗೆ ಬಿದ್ದಿರೋದ್ರಿಂದ ಬಾರಿ ಅಂದ್ರೆ 3-4-5 ದಿನಗಳಲ್ಲಿ ಆ ಗಿಡ ಒಣಗೋಗ್ತಕ್ಕಂತ ಒಂದು ಸಂದೇಶ ಆ ಗಿಡ ಕೊಟ್ಟಿದೆ ನಮಗೆ. ಅದಕ್ಕೆ ಏನ್ ಮಾಡ್ಬೇಕು ಅಂತಕ್ಕಂಥದ್ ಗೊತ್ತಾಗಲ್ಲ. ವೈಜ್ಞಾನಿಕವಾಗಿ ಇದನ್ನ ಸ್ವಲ್ಪ ನಮ್ಗೆ ಮುಂದಾಲೋಚನೆ ನಮಗೆ ತಿಳಿಸ್ತಕ್ಕಂಥ ಮಾಹಿತಿಗಳು ಇದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು ಅಥವಾ ಕೃಷಿ ವಿಜ್ಞಾನಿಗಳಾಗಿರ್ಬೋದು ಅವರಿಂದ ತುಂಬಾ ಸಲಹೆ ಕೊಡ್ತಕ್ಕಂಥದ್ ರೈತರಿಗೆ ಬಹಳ ಒಳ್ಳೇದು ಅಂತ ಅನಿಸುತ್ತೆ. ಈಗ ಆಲ್ರೆಡಿ ಎಲ್ಲರೂ ಸ್ಪ್ರೇ ಮಾಡಿಸ್ತಕ್ಕಂಥ ಪರಿಸ್ಥಿತಿ ಅಡಿಕೆ ಗಿಡಗಳಿಗೆ ಬಂದಿದೆ, ದಾಳಿಂಬೆ ಬಂದಿದೆ, ಬಾಳೆ ಬಂದಿದೆ. ಇದ್ಯಾವ್ದಾದ್ರು ರೋಗ ಬಿತ್ತು ಅಂದ್ರೆ ಬಾರಿ ಅಂದ್ರೆ 15-20 ದಿನಕ್ಕೆ ಆ ರೋಗದಿಂದ ಅಟ್ಯಾಕ್ ಆಗಿ ಆ ಗಿಡನೇ ಹೋಗ್ಬಿಡುತ್ತೆ. ಅದನ್ನು ಉಳಿಸ್ಲಿಕ್ಕೆ ನಮ್ಗೆ ಬಹಳ ಶ್ರಮ ಆಗಿದೆ ಸರ್. ನಮಗೆ ಈ ತರದ ಸಮಸ್ಯೆಗಳಿಗೆ ಇವರು ರೈತ ಸಂಪರ್ಕ ಕೇಂದ್ರ ಮಾಯಕೊಂಡನಹಳ್ಳಿಯಲ್ಲಿ ರೈತ ಸಂಪರ್ಕ ಕೇಂದ್ರ ಇದೆಯಾ? ಇದೆ ಸರ್. ಇದಕ್ಕೆ ಅವರು ಸ್ಪಂದಿಸ್ತಾರ? ನೀವು ಏನಾದರೂ ಹೇಳಿದ್ರೆ ಸ್ಪಂದಿಸ್ತಾರೆ ಸರ್, ಬಹಳ ಚೆನ್ನಾಗಿ ಸ್ಪಂದಿಸಿದರೆ ಸ್ಪಂದಿಸ್ತಾರೆ. ಬಟ್ ಆದ್ರೂ ಈಗ ಬೇರೆ ಕಡೆ ಮೆಡಿಸಿನ್ ತಂದು ಮಾಡೋದ್ರಿಂದ ಅವು ಕಾಸ್ಟ್ಲಿ ಮೆಡಿಸಿನ್ ನಿಂದ ಅಥವಾ ಒಂದ್ ಸ್ವಲ್ಪ ಬಹಳ ಟೆಕ್ನಿಕಲ್ ಮೆಡಿಸಿನ್ ಗಳು ಜಲ್ದಿ ಕೆಲಸ ಮಾಡ್ತವೆ. ಬಟ್ ಸಡನ್ ಆಗಿ ಇಲ್ಲಿ ಆತರ ಮೆಡಿಸಿನ್ ಗಳು ಇರಲ್ಲ ಪಾಪ, ಅದರಿಂದ ನಮಗೆ ಸ್ವಲ್ಪ ವ್ಯತ್ಯಾಸ ಆಗಿ ನಾವು ಬೇರೆ ಕಡೆ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ರೈತ ಸಂಪರ್ಕ ಕೇಂದ್ರದವರು ಸಹಕರಿಸಿದ್ದಾರೆ, ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಹೋಗ್ತಕ್ಕಂಥ ಸಲಹೆ ಕೇಳಿಕ್ ಹೋಗ್ತಿವಿ. ಅಲ್ಲೂ ಕೂಡ ಮಾಹಿತಿ ಕೊಡ್ತಾರೆ, ಕೊಟ್ಟಿದ್ದಾರೆ ಬಸವನಗೌಡರು ಅವರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೊಡ್ತಕ್ಕಂಥ ಮಾಹಿತಿ ಜೊತೆಗೆ ಈಗ ಕಂಪನಿಯ ಒಂದು ಪ್ರತಿನಿಧಿಗಳು ಬರ್ತಾರೆ. ನಾವು ಅದು ಸ್ಪೆಷಲಿಸ್ಟ್ ಇದೆ, ನಮ್ದು ಇದು ಸ್ಪೆಷಲಿಸ್ಟ್ ಇದೆ, ನಮ್ಮ ಈ ಉತ್ಪನ್ನ ಇದೆ, ಆ ಉತ್ಪನ್ನ ಇದೆ ಅಂತ ಹೇಳಿ ಯಾವ ಒಂದು ಮೂಲಕ ತಾವು ಸಮಸ್ಯೆ ಬಗೆಹರಿಸಿಕೊಳ್ತೀರಾ ಸರ್? ಅಂದ್ರೆ ಈಗ ಒಬ್ಬ ತಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ರೈತ ಅವನು ಮಾಡ್ತಕ್ಕಂಥ ಒಂದು ಸಿಂಪರಣೆ ಆಗಲಿ ಅಥವಾ ವಿಧಾನಗಳನ್ನ ನೋಡ್ಕೊಂಡು ನೀವು ಇದು ಮಾಡ್ತೀರೋ, ಇಲ್ಲ ಕೃಷಿ ವಿಜ್ಞಾನ ಕೇಂದ್ರ ಹೇಳಿದ ಮೇಲೆ, ಇಲ್ಲ ಕಂಪನಿಯವರು ಹೇಳಿದ್ದ ಇದ್ರ ಮೇಲೆ? ಕೃಷಿ ವಿಜ್ಞಾನ ಕೇಂದ್ರದವರು ಹೇಳಿದ್ದ ಮಾದರಿ ಮೇಲೆ ಮಾಡ್ತಾ ಇರ್ತೀವಿ. ಅವರು ಆಲೇ ಒಂದ್ಸತಿ ಯಾರಿಗಾರ ಪ್ರಾಕ್ಟಿಕಲ್ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನವನ್ನು ಫಸ್ಟ್ ನಾವು ತಗೊಂತೀವಿ. ಅದು ಸರಿ ಹೋಗಿದೆ, ಅದು ಸರಿ ಹೋಗುತ್ತೆ ಅನ್ನೋ ಒಂದು ಆಧಾರದ ಮೇಲೆ ನಾವು ಅದನ್ನ ಕೆಲಸ ಮಾಡ್ತೀವಿ. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಅದು ಸರಿ ಹೋಗುತ್ತೆ ಅಂದ್ರೆ ನಾವು ಅದನ್ನೇ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಏನ್ ಮಾಹಿತಿ ಬರುತ್ತೋ ಆ ಮಾಹಿತಿಲೇ ಮಾಡ್ತೀವಿ. ಅವ್ರು ಆಲ್ರೆಡಿ ಪ್ರಾಕ್ಟಿಕಲ್ ಮಾಡಿಸಿ ಒಂದ್ ಕಡೆ ತೋರಿಸಿರ್ತಾರೆ, ಅದರ ಆಧಾರದ ಮೇಲೆ ನಾವು ಮಾಡುತ್ತೆ. ಈಗ ತಮ್ಮ ಒಂದು ಕೃಷಿಯ ಒಂದು ಅನುಭವಕ್ಕೆ ಬಂದ್ರೆ, ಈಗ ದಾಳಿಂಬೆ ಅಂತ ಹೇಳಿದ್ರಿ, ದಾಳಿಂಬೆ ಯಾವ ತಳಿ ಹಾಕಿದ್ರಿ, ಎಷ್ಟು ವರ್ಷ ಆಯ್ತು ಸರ್ ಈಗ, ಆಮೇಲೆ ಇದು ಎಷ್ಟು ಎಕರೆಯಲ್ಲಿ ಇದು ಹಾಕಿದಿರ? ನಾವು ದಾಳಿಂಬೆ ಸಸಿ ನೇಮ್ ಬಿಟ್ಟು ABC ಅಂತೇಳಿ, ABC ನೇಮ್ ಅದು, ಇದು ಗುಜರಾತ್ ಇಂದ ತರಿಸಿದ್ದಾರೆ. ಈ ಯಜ್ಞೇ ಮುರುಗೇಶ್ ಅಣ್ಣ, ದಿನೇಶ್ ಅಣ್ಣ ಅವ್ರ ಕಡೆಯಿಂದಲೇ ನಾವು ಅದನ್ನ ಮಾಹಿತಿ ತಗೊಂಡಿರೋದು. ಅವ್ರದ್ದು ತುಂಬಾ ಜಮೀನಲ್ಲಿ ಕೂಡ ಮಾಡಿದ್ದಾರೆ, ಅವ್ರ ಮಾಹಿತಿ ಆಧಾರದ ಮೇಲೆ ನಾವೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ವಿ. ನಮ್ಗೆ ಇದ್ರ ಬಗ್ಗೆ ಯಾವ ಅನುಭವ ಇರಲಿಲ್ಲ. ಅವ್ರ ಬೆಳೆಗಳನ್ನ ಬೆಳೆದು ಅವರು ನೀವು ಬೆಳಿಬಹುದು, ಬೆಳಿರಿ, ಏನು ಆಗಲ್ಲ ಅನ್ನೋ ಒಂದು ಉತ್ತೇಜನ ನಮಗೆ ಕೊಟ್ಟಿದ್ರು. ನೋಡೋಣ, ನಾವು ಪ್ರಯತ್ನ ಮೀರಿ ಮಾಡಬೇಕು ಅನ್ನೋ ಕಾರಣದಿಂದ ಮಾಡಿದೀವಿ. ದಾಳಿಂಬೆ ಬೆಳೆ ಬೆಳಿಲಿಕ್ಕೂ ತುಂಬಾ ಖರ್ಚು ಬರುತ್ತೆ, ಅದೊಂದ್ ಸ್ವಲ್ಪ ಬಹಳ ಸೆನ್ಸಿಟಿವ್ ಇರತಕ್ಕಂತ ಬೆಳೆ, ಆದಾಯ ಏನು ಅಷ್ಟೇ ಬರುತ್ತೆ. ಅವರು ಹೇಳ್ತಾರೆ, ಹಿರಿಯ ಮಾಡಿರ್ತಕ್ಕಂಥವ್ರು, ಇದಕ್ಕಿಂತ ತಗನ ಬೆಳೆ ಯಾವ್ದು ಇಲ್ಲ, ಇದರಷ್ಟು ಸೋವಿಯಕ್ ಬೆಳೆ ಬೆಳಿತಕ್ಕಂಥದ್ದು ಯಾವ್ದು ಇಲ್ಲ ಅಂತ ಶ್ರಮ ಪಡ್ಬೇಕು, ಬಹಳ ಶ್ರಮ ಪಡ್ಬೇಕು. ತರ ಯಾವತ್ತು ಚಿಕ್ಕ ಮಕ್ಕಳು ಸಾಕ್ದಂಗೆ ಸಾಕ್ತಾ ಇದ್ರೆ ಮಾತ್ರ ಇದು ಆದಾಯ ಬರುತ್ತೆ, ಇಲ್ಲದ್ರೆ ಬರಲ್ಲ ಸರ್. ಇದು ಈಗ ಇದು ಯಾವ ರೀತಿಯಿಂದ ನಿರ್ವಹಣೆ ಮಾಡಿದಿರಿ ಸರ್? ಸಸಿಯಿಂದ ಸಸಿಗೆ, ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ, ಆಮೇಲೆ ಗೊಬ್ಬರದ ಒಂದು ನಿರ್ವಹಣೆ ಹೇಗೆ ದಾಳಿಂಬೆಯಲ್ಲಿ? ಸಸಿಯಿಂದ ಸಸಿಗೆ ಒಂದ್ ಕಡೆ 14 ಅಡಿ, ಒಂದ್ ಕಡೆ 10 ಅಡಿ ಮಾಡಿದೀವಿ. ಅದು ಡಾಕ್ಟರ್ ಕಡೆಯಿಂದಲೇ ಎಲ್ಲ ಮಾಹಿತಿ ತಗೊಂಡಿದೀವಿ. ನಮ್ದೊಂದ್ ಸ್ವಲ್ಪ ಮಳಲ್ ಜಮೀನ್ ಆಗಿರೋದ್ರಿಂದ ಬೇರೆ ತರ ಮೆಥಡ್ ಅನ್ನ ಹೇಳ್ಕೊಟ್ಟಿದ್ರು, ಆ ಮೆಥಡ್ ಅಲ್ಲೇ ಮಾಡಿದ್ವಿ. ನಾವು ಪ್ರತಿ ಸಾರಿ ಎಲ್ಲ ವಿಸಿಟಿಂಗ್ ಮಾಡ್ತಾರೆ, ಈ ರೀತಿ ಮಾಡ್ರಿ, ಈ ರೀತಿ ಹೇಳ್ತಾರೆ. ಪ್ರತಿ ತಿಂಗಳಲ್ಲಿ ಕೂಡ ಬರ್ತಾರೆ, ಪ್ರತಿ ದಿನಾನು ಕೂಡ ಕೆಲಸ ಇರುತ್ತೆ. ಇಲ್ಲಿಗೆ ಮುಗಿತು ಅನ್ನೋ ಸನ್ನಿವೇಶನೇ ಇಲ್ಲ. ಆಗ ಮಾಡಿದ್ರೆ ಮಾತ್ರ ದಾಳಿಂಬೆ ಬರುತ್ತೆ, ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೆ ಇದು ಕೆಲಸ ಬಿಡಲ್ಲ. ಕೈ ಮುಟ್ಟಿ ನೋಡ್ತಾ ಇರ್ಬೇಕು, ಪ್ರತಿನಿತ್ಯ ನೋಡ್ತಾ ಇರ್ಬೇಕು. ಹೌದು, ಅದ್ ನೋಡ್ತಾ ಇದ್ರೆ ಮಾತ್ರ ಇದು ಉಳಿಸಕ್ ಸಾಧ್ಯ, ಇಲ್ಲದ್ರೆ ಉಳಿಸಕ್ ಆಗಲ್ಲ ಸರ್. ಪ್ರತಿ ಯಾವುದೇ ಬೆಳೆ ಆದ್ರೂ ಅಷ್ಟೇ ಸರ್, ಈ ದಾಳಿಂಬೆ ಒಂದೇ ಅಂತಲ್ಲ, ಅಡಿಕೆ ಆಗ್ಲಿ, ಬೇರೆ ಮೆಕ್ಕೆಜೋಳ, ಈ ಮೆಕ್ಕೆಜೋಳ, ರಾಗಿ ಇವೆಲ್ಲ 3 ತಿಂಗಳಲ್ಲಿ ಬೆಳಿತಕ್ಕಂತ ಬೆಳೆ ಅಲ್ಲ. ಒಂದ್ 15 ದಿನ ಹೆಚ್ಚು ಕಮ್ಮಿ ಆದ್ರೆ ನಮ್ಮನ್ನ ಬಿಟ್ಟು ಹೋಗಿ ಬಿಟ್ಟಿರ್ತಾವ ಹೋಗಲೆ. ಹಾಗಾಗಿ ಇದು ನಿಜವಾದ ಮಾತಿದು. ಈಗ ಮತ್ತೆ ಈಗ ಅಡಿಕೆಯಲ್ಲಿ ಹೇಳಿದ್ರಿ, ಅಡಿಕೆ ಇದು ಸ್ಥಳೀಯ ತಳಿನಾ ಅಥವಾ ಯಾವ್ದು ಸರ್ ತಳಿ ಬೆಳೀತಾ ಇರೋದು? ಇಲ್ಲ, ಸ್ಥಳೀಯ ತಳಿನ ಸರ್. ಒಂದ್ 30 ವರ್ಷದ ಅಡಿಕೆ ತೋಟ, ಹಳೆ ತೋಟಗಳ ಗೋಟುಗಳನ್ನ ತಗೊಂಡ್ಬಂದು ಸಸಿ ಮಾಡಿ ನಾವು ಹಾಕಿರ್ತಕ್ಕಂಥದ್ದು, ಅಥವಾ ಅಡಿಕೆ ಹಳೆ ಗೋಟುಗಳನ್ನ ಸಸಿ ಮಾಡಿರ್ತಕ್ಕಂತ ವ್ಯಕ್ತಿಗಳ ಹತ್ರ ಸಸಿ ತಗೊಂಡ್ಬಂದು ಹಾಕಿದೀವಿ. ಅವು ಚೆನ್ನಾಗಿ ಬಂದಿದಾವೆ. ಒಂದ್ 15-20 ವರ್ಷ ಆದ ನಂತರ ಸಣ್ಣ ಪುಟ್ಟ ರೋಗಗಳು ಕಾಮನ್ ಆಗಿ ಬಂದೇ ಬರುತ್ತೆ, ಆಲ್ರೆಡಿ ಇದಾವೆ ಎಲ್ಲಾ ತೋಟದಲ್ಲಿ, ಇದು ಸಹಜ. ಇದು ಬೆಳೆ ಏನ್ ಬೇಕಾದ್ರೂ ಆಗ್ಬಹುದು, ಇದು ರೋಗಕ್ ತುತ್ತಾದ್ರೆ ಉಳಿಯದೇ ಇಲ್ಲ ಸರ್. ಇದು 5-6 ತಿಂಗಳಲ್ಲಿ ಇಡೀ ತೋಟನೇ ನಾಶವಾಗಿ ಹೋಗ್ತಕ್ಕಂಥ ಸನ್ನಿವೇಶ ಬರಬಹುದು. ಬಹಳ ಸೂಕ್ಷ್ಮತೆಯಿಂದಲೇ ನೋಡ್ಕೋಬೇಕು ಸಾಧ್ಯತೆ ಇದೆ. ಏನ್ ಅಂತರ್ ಬೆಳೆ ಏನ್ ತಗೊಂಡಿದ್ದೀರಿ ಇದರಲ್ಲಿ, ಅಡಿಕೆಯಲ್ಲಿ ಏನ್ ಅಂತರ್ ಬೆಳೆ ತಗೊಂಡಿದ್ದೀರಾ? ಅಂತರ್ ಬೆಳೆ ಕಾಳು ಮೆಣಸು ಮಾಡಿದ್ವಿ. ಅದು ನಮ್ ಜಾಗಗಳಲ್ಲಿ ಕಾಳುಮೆಣಸು ಸ್ವಲ್ಪ ಕಷ್ಟ ಅಂತ ಇದು ಈ ವಾತಾವರಣಕ್ಕೆ ಹೇಳಿ. ವಾತಾವರಣ ಒಂದು, ಆಮೇಲೆ ಮಳೆ ಜಾಸ್ತಿ ಆಗುತ್ತೆ ಈ ಜಾಗದಲ್ಲಿ, ಅದಕ್ಕೆಲ್ಲ ವ್ಯವಸ್ಥೆ ಬೇರೆ ಬೇರೆ ಇರುತ್ತೆ. ಒಂದ್ ಸ್ವಲ್ಪ ಏರ್ ಬೆಡ್ ಮಾಡಬೇಕು ಎತ್ತರವಾದ ಜಾಗದಾಗ ಆಗ್ಬೇಕು ಅಂತ, ಅದೆಲ್ಲ ನಮಗೆ ಮಾಹಿತಿ ಸರಿಯಾಗಿ ಸಿಗ್ಲಿಲ್ಲ. ಏನಾದ್ರೂ ಒಂದ್ ಎರಡೇ ದಿವಸದಲ್ಲಿ ಹೋಗ್ಬಿಡ್ತದೆ ಬಳ್ಳಿ ಒಂದ್, ಹಾಗಾಗಿ ಮಳೆಗಾಲ ನೀರು ಸ್ವಲ್ಪನೇ ಜಾಸ್ತಿ ಆದ್ರೆ ಸಾಕು ಹೋಗ್ಬಿಡ್ತದೆ. ನಾವು ಒಂದ್ 1000 ಗುಣಿ ಹಾಕಿದ್ವಿ ಸರ್, ಅದು ಮಳೆಗಾಲ ಜಾಸ್ತಿ ಆಗಿ ಅದು ಪೂರ್ತಿ ಒಣಗೋಗ್ಬಿಡ್ತು. ಒಂದ್ 55-60 ಹೋದ ವರ್ಷ ಒಣಗೋತು, ಹಾಗಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ಪ್ರಚೋದನೆ ಮಾಡ್ಲಿಲ್ಲ. ಆದ್ರೂ ಉಳಿದಿದ್ದೇವೆ ಅಲ್ಪ ಸ್ವಲ್ಪ ಸ್ವಲ್ಪ ಕಾಳುಮೆಣಸು. ಸೊ ಅದನ್ನೇ ಇದ್ ಮಾಡ್ತಾ ಇದ್ದೀರಾ? ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಅಲ್ಲೇ ಇದೆ ಪರವಾಗಿಲ್ಲ. ಈಗ ದಾಳಿಂಬೆ ಯಾವ ಒಂದು ಹಂತದಲ್ಲಿ ಇದೆ? ಒಂದೂವರೆ ತಿಂಗಳ ಆಯ್ತಾ, ಬಹಳ ಚೆನ್ನಾಗಿದೆ, ಚೆನ್ನಾಗಿ ಚಿಗುರಿದೆ. ಇದೊಂದು ಮಳೆಗಾಲ ಕಳೆದ್ರೆ ಅದ್ರ ವ್ಯತ್ಯಾಸ ಶಿಸ್ತು ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಹಾಳಾಗದಂಗ್ ನೋಡ್ಕೋಬಹುದು ಅನ್ನೋ ಧೈರ್ಯ ಬರುತ್ತೆ ಸರ್. ಆಮೇಲೆ ಈಗ ರಾಗಿ ಮತ್ತೆ ಮೆಕ್ಕೆಜೋಳ ಹೇಳಿದ್ರಿ, ಇದು ರಾಗಿ ಮೆಕ್ಕೆಜೋಳ ಬೆಳೆಯೋದು ಮಳೆಗಾಲದಲ್ಲಿ ಮಾತ್ರನಾ ಇಲ್ಲ ಬೇಸಿಗೆಯಲ್ಲೂ ಕೂಡ ಬೆಳಿತೀರಾ? ಬೇಸಿಗೆಯಲ್ಲಿ ಬೆಳಿಬಹುದು ಸರ್. ಬೆಳೆಯ ವಿಧಾನ ಅಂದ್ರೆ ಅದು ಮಳೆಗಾಲದಲ್ಲಿ ಮುಂಗಾರಲ್ಲಿ ಹಾಕಿದ್ರೆ ಹಿಂಗಾರಲ್ಲಿ ಬರುತ್ತೆ. ಅದನ್ನ ನೋಡ್ಕೊಂಡು ನಾವು ಮಳೆಗೆ ಸಿಗದೆ ಇರೋ ರೀತಿ ಸಮಯ ನೋಡ್ಕೊಂಡು ಹಾಕ್ತಕ್ಕಂಥದ್ದು ಸೂಕ್ತ. ಈಗ ಹೊಲದಲ್ಲಿ ಬೆಳೆಯದ್ದು ಕಂಟಿನ್ಯೂ ಆಗಿ ಮಳೆ ಬಂತು ಅಂದ್ರೆ ಅದು ನಮ್ಗೇನು ಸಿಗಲ್ಲ. ಸ್ವಲ್ಪ ಜೂನ್ ಜುಲೈ ಒಳಗೆ ಕಟಾವಾಗ ಮಟ್ಟಕ್ಕೆ ನಾವು ಬೆಳೆ ಬೇಸಿಗೆ ಬೆಳೆಯಲ್ಲಿ ಮಾಡ್ಕೋಬೇಕು. ಮೇ ತಿಂಗಳಿಗೆಲ್ಲ ಮುಗ್ದೋಗ್ಬಿಡ್ಬೇಕು. ಆ ರೀತಿ ಕಟಾವಾಗಂಗೆ ಬೇಸಿಗೆ ಬೆಳೆ ಮಾಡಿದ್ರೆ ಒಂದು ಸ್ವಲ್ಪ ನಾವು ಸಮರ್ಥವಾಗಿ ಲಾಭ ತಗೋಬಹುದು ಅನ್ನೋದು ಹೇಳ್ತೀವಿ. ಮಳೆ ಸಿಕ್ತು ಅಂದ್ರೆ ಯಾವ ಕಾರಣಕ್ಕೂ ಏನು ತಗೋಣಕ್ಕಲ್ಲ, ಮನೆ ತರಕ್ಕಾಗಲ್ಲ ಸರ್ ಬೆಳೆನ. ಇದು ಈಗ ಕಂಪನಿ ಬೀಜನ ಅಥವಾ ದೇಸಿ ಬೀಜನ ನೀವು ಹಾಕಿ? ಕಂಪನಿ ಬೀಜ ಸರ್. ನಾವು ML 365 ಅಂತ ಹೇಳಿ ಇದನ್ನ ಮಾರ್ಕೆಟ್ ಅಲ್ಲಿ ರಾಗಿ ಬೀಜ ನಿಗಮದಿಂದಲೇ ತಂದಿದ್ವಿ, ಕತ್ಲಿಗೆರೆ ಫಾರ್ಮ್ ಇಂದ. ಬೀಜ ನಿಗಮ ಕತ್ಲಿಗೆರೆ ಫಾರ್ಮ್ ಅಲ್ಲಿ ಕೊಡ್ತಾರೆ, ಕೊಟ್ಟಿದ್ರು ತಗೊಂಬಂದಿದ್ದೆ ಅಲ್ಲಿಗೆ. ML 365 ಅಂತ ಚೆನ್ನಾಗಿ ಇಳುವರಿ ಬಂದಿದೆ, ಬಹಳ ಎತ್ತರನಾಗಿ ಬೆಳೆದಿತ್ತು. ಅವ್ರು ಹೇಳಿದ್ರು ಮೇವ್ ಆಗ್ಲಿಕ್ಕೆ ಮಾತ್ರ ಸಾಕನ್ನಷ್ಟು ಮೇವ್ ಆಗುತ್ತೆ, ಕಾಳು ಹಂಗೆ ಆಗುತ್ತೆ ಬಿತ್ತರಿ ಅಂತ ಹೇಳಿದ್ರು. ತಗೊಂಬಂದಿದ್ವಿ, ಚೆನ್ನಾಗಿದೆ. ನಾವ್ ಒಂದ್ 5 ಎಕರೆ ರಾಗಿನೂ ಕೂಡ ಹಾಕಿದ್ವಿ, ಬಹಳ ಚೆನ್ನಾಗಿ ಕೂಡ ಬಂದಿತ್ತು. ಇದಕ್ಕೇನು ರಾಗಿಗೇನು ಜಾಸ್ತಿ ಔಷಧಿ ಗೊಬ್ಬರ ಬೇಕಾಗಲ್ಲ? ಹೇಳಕ್ ಆಗಲ್ಲ ಸರ್. ಒಂದ್ಸತಿ ಹೆಚ್ಚು ಕಮ್ಮಿ ಆದ್ರೆ ರಾಗಿಗೆ ಎಲ್ಲ ಸುಳಿಗೆ ಹುಳ ಬೀಳುತ್ತೆ, ಆಮೇಲೆ ಹುಲ್ಲು ಕಳೆನಾಶಕ ಹೊಡಿಲೇಬೇಕಾಗುತ್ತೆ. ಹೊಡಿಲೇಬೇಕಾಗುತ್ತೆ. ಬೇಸಾಯ ಏನು ಮಾಡ್ಲೇಬೇಕು. ಸಪೋರ್ಟ್ ಮಾಡ್ಲಿದ್ರೆ ಯಾವ ಬೆಳೆನು ಮನೆಗೆ ಬರಲ್ಲ ಸರ್. ಇದಕ್ಕೆ ಬೇರೆ ಏನೆಲ್ಲ ಸಪೋರ್ಟ್ ಎಷ್ಟಕ್ ಮಾಡ್ತೀವಿ, ಇದಕ್ಕೆ ಅಷ್ಟೇ ಪ್ರಮಾಣದ ರೀತಿಯಲ್ಲಿ ನಾವು ಸಹಾಯ ರಾಗಿ ಹುಲ್ಲಿಗೆ ಮಾಡ್ಲಿಲ್ಲ ಅಂದ್ರೆ ಅದು ಬೆಳೆಯೋದೇ ಇಲ್ಲ, ಕಾಳು ಕೂಡ ಆಗಲ್ಲ. ಅದಕ್ಕೆ ನಾವೆಲ್ಲದನ್ನ ಬೇರೆ ರೀತಿಯಲ್ಲಿ ಮೆಕ್ಕೆಜೋಳಕ್ಕೆ ಹೆಂಗ್ ಸಪೋರ್ಟ್ ಮಾಡ್ತೀವಿ, ರಾಗಿಗೂ ಅಷ್ಟೇ ಗೊಬ್ಬರ ನೀರು ಔಷಧಿ ಎಲ್ಲ ಸಪೋರ್ಟ್ ಮಾಡಿದ್ರೆ ಅಷ್ಟೇ ಸರ್ ಬೆಳೆಯೋದು. ಇದಕ್ಕೆ ಬೆಳೆಯಕ್ಕಾಗಲಿ. ಇದನ್ನು ಇದ್ರ ಜೊತೆಗೆ ಈಗ ದನಕರುಗಳು ಸಾಕ್ತಾ ಇದ್ದೀರಾ? ಸಾಕಿದ್ರು ಸರ್, ಮನೆಗೆ ಹಾಲಿಗೋಸ್ಕರ, ಹಾಲು ಮೊಸರು ಬೆಣ್ಣೆಗೋಸ್ಕರ, ಗೊಬ್ಬರಕ್ಕೋಸ್ಕರ, ಜೀವಾಮೃತ ಮಾಡ್ಲಿಕ್ಕೋಸ್ಕರ. ಒಟ್ಟು ದನಕರ ಇದ್ರೆ ಮಾತ್ರ ನಾವೆಲ್ಲ ಮೆಕ್ಕೆಜೋಳ ರಾಗಿ ಬೆಳೆ ಬೆಳೆದಿದ್ದು ಅವು ತಿನ್ನಕ್ ಸಹಾಯ ಆಗುತ್ತೆ. ಇಲ್ಲಾಂದ್ರೆ ಅದನ್ನೆಲ್ಲ ಬೆಳೆ ಸುಮ್ಮನೆ ಕಂಡರಿ ಮಾರೋದಿಲ್ಲ, ಹೊಲದಾಗ ಬಿಟ್ಟು ಬರೋದು, ಅದು ಒಂಥರ ಮೋಸ ಮಾಡ್ದಂಗೆ ಆಗುತ್ತೆ ನಾವು ಬೆಳೆಗೂ ಕೂಡ. ದನಕರ ಇದೆ ಸರ್, ನಾವು ಅದಕ್ಕೋಸ್ಕರನೇ ಕಟ್ಕೊಂಡಿದ್ದೀವಿ, ಅದಕ್ಕೋಸ್ಕರನೇ ಬೆಳೆ ಬೆಳಿತೀವಿ. ಈಗ ಇದರ ಒಂದು ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ ನೀವು APMC ನೀವೇ ತಗೊಂಡು ಹೋಗ್ತೀರಾ ಅಥವಾ ಅವರೇ ಬಂದು ಇಲ್ಲಿ ಖರೀದಿ ಮಾಡ್ಕೊಂತಾರ? ಇಲ್ಲ ಸರ್, APMCಗೆ ನಾವೇ ತಗೊಂಡು ಹೋಗ್ತೀವಿ. ಬಹಳ ವ್ಯತ್ಯಾಸ ಆಗುತ್ತೆ, ಅವ್ರು ಹೇಳಿ ರೇಟಿಗೆ ಕೊಟ್ಟು ಬರ್ಬೇಕು. ಅಕಸ್ಮಾತ್ ನಮ್ಮ ಹಾಲಲ್ಲಿ ಒಂಚೂರು ಸಣ್ಣ ಪುಟ್ಟ ವ್ಯತ್ಯಾಸ ಡ್ಯಾಮೇಜ್ ಕಾಣ್ತು ಅಂದ್ರೆ ನಾವೇ ಮತ್ತೆ ಸ್ವಲ್ಪ ನಿರಾಸರಾಗಿ ಅವ್ರು ಹೇಳಿ ರೇಟಿಗೆ ಕೊಟ್ಟು ಬರ್ತಕ್ಕಂತ ಪರಿಸ್ಥಿತಿ ಬರುತ್ತೆ. ತಗೊಂಡೋಗಿ ಆಗಲ್ಲ, ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಮೋಸ ನಡೀತಲೇ ಇರುತ್ತೆ ಸರ್. ಅಲ್ಲಿ ಸಣ್ಣ ಪುಟ್ಟ ಮೋಸ ನಡೀತೈತೆ, ಅಧಿಕಾರಿಗಳು ಕೂಡ ಮೋಸ ಮಾಡ್ತಾರೆ. ಆದಷ್ಟು ರೈತರಿಗೆ ಸ್ವಲ್ಪ ಸಹಾಯ ಆಗ್ತಕ್ಕಂತ ಕೆಲಸ ಮಾಡೋದು ಬಹಳ ಒಳ್ಳೇದು. ಯಾಕೆಂದ್ರೆ ಮನುಷ್ಯ ಬಹಳ ಶ್ರಮ ಪಟ್ಟು ಅದ್ರ ಹಿಂದೆ ಎಷ್ಟು ಶಕ್ತಿ ಕಳೆದಿರ್ತಾರೆ ಅಂತ ಗೊತ್ತಿರಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿಂದ ವಾಪಸ್ ಕಳಿಸೋದಾಗ್ಲಿ, ರೇಟ್ ಕಮ್ಮಿ ಮಾಡೋದಾಗ್ಲಿ, ಈ ತರ ಮಾಡಬಾರ್ದು ಅಂತ ಅನ್ಸುತ್ತೆ. ತರಕಾರಿಗಳಲ್ಲಿ ಅಷ್ಟೇ ಹಂಗ, ಇದೊಂದು ಬಹಳ ಮೋಸ. ಈಗ ರೈತರಿಗೆ ಮಾರೋದಾದ್ರೆ ನಾವು ದುಡ್ಡು ಮನೆ ಬಾಗಿಲಲ್ಲಿ ಇಸ್ಕೊಂಡು ಬಹಳ ಚೆನ್ನಾಗಿರ್ತೀವಿ. ಈಗ ರಾಗಿ ಬೆಳೆದಿದ್ರೆ ಈ ಹಳ್ಳಿಗಳಲ್ಲಿ ಒಂದ್ 100 ರೂಪಾಯಿ 200 ರೂಪಾಯಿ ಕಮ್ಮಿ ಕೊಡ್ಲಿ, ಮನೆಗಳಿಗೆ ಎಲ್ಲ ಒಂದೊಂದು ಕ್ವಿಂಟಲ್ ತಗೊಂಡು ಹೋಗಿದ್ರೆ ಅದನ್ನ ಬೆಳೆ ದುಡ್ಡು ಇಸ್ಕೊಂಡು ಬಹಳ ಸುಖವಾಗಿರುತ್ತೆ. ಬಟ್ APMCಯಿಂದ ದುಡ್ಡು ತರೋದು ಒಂದ್ ಸ್ವಲ್ಪ ಬಹಳ ಶ್ರಮವಾದ ಬದುಕು. ಅವ್ರು ಹಾಕೋದು ಯಾವಾಗ ಅಕೌಂಟ್ ಪಾಸ್ಬುಕ್ ಇಸ್ಕೋಬೇಕು, ಅದು ಸರಿ ಇದೆಲ್ಲ ನೋಡ್ಕೋಬೇಕು. ಸಾಮಾನ್ಯ ರೈತ ಅವನ್ನೆಲ್ಲ ನೋಡ್ಕೊಂಡು ಮುಂದಕ್ಕೆ ಹೋಗೋದು ಬಹಳ ಕಷ್ಟ. ಕೈಯಲ್ಲಿ ದುಡ್ಡು ನೋಡಿದಾಗ್ಲೇ ಅವ್ರ ನೆಮ್ಮದಿ ಬರ್ತಕ್ಕಂಥದ್ದು, ಇದನ್ನೆಲ್ಲ ನೋಡತನಕಲ್ಲೂ ಬಹಳ ಕಷ್ಟ ಸರ್ ಇದೆಲ್ಲ. ಒಟ್ಟಾರೆಯಾಗಿ ಏನ್ ಅನ್ಸುತ್ತೆ ಈಗ ನಿಮ್ಮ ಒಂದು ಕೃಷಿ ಜೀವನ? ಒಬ್ಬ ತಾವು ಯುವ ರೈತರಾಗಿದ್ರಿ, ಆಮೇಲೆ ಜೊತೆಯಲ್ಲಿ ಎಲ್ಲ ಕುಟುಂಬದ ಸದಸ್ಯರು ಕೂಡ ತೊಡಗಿಸಿಕೊಂಡಿದ್ದೀರಾ ಈ ಒಂದು ಕೃಷಿಯಲ್ಲಿ, ಏನ್ ಅನ್ಸುತ್ತೆ ಸರ್ ತಮ್ಗೆ? ಕುಟುಂಬದವರು ತೊಡಗಿಸ್ಕೊಳ್ಲೇಬೇಕು ಸರ್. ಈಗ ಈಗ ಮನುಷ್ಯ ಅಂದ್ಮೇಲೆ ಸಹಜ, ಈಗ ಹೊಲದಲ್ಲಿ ಕೆಲಸ ಮಾಡೋದೇ ಇಂಪಾರ್ಟೆಂಟ್ ಅಲ್ಲ, ಮನೆಯಲ್ಲೂ ಕೆಲಸ ಮಾಡೋದೇ ಇಂಪಾರ್ಟೆಂಟ್. ನಮಗೆ ಟೈಮಿಗೆ ಸರಿಯಾಗಿ ಊಟ, ಹೊಲದಾಗಿರಿ ಟೈಮಿಗೆ ಸರಿಯಾಗಿ ಊಟ, ಅದು ಕೂಡ ಚಾಲೆಂಜ್. ಆಮೇಲೆ ಎಲ್ಲಾರನ್ನು ತೊಡಗಿಸ್ಕೊಂಡೇ ಕೆಲಸ ಮಾಡ್ಲೇಬೇಕಿದ್ನ, ಯಾಕೆಂದ್ರೆ ಇದು ಅಷ್ಟು ಸುಲಭವಾದ ಟೈಮಿಂಗ್ಸ್ ಅಲ್ಲಿ. ಇದು ಟೈಮಿಗೆ ಸರಿ ಹೊಲಕ್ಕೆ ಊಟ ಒಯ್ಲಿದ್ರು ಕಷ್ಟ, ಟೈಮಿಗೆ ಸರಿ ಕೆಲಸಕಾರ ಬರದಿದ್ರು ಕಷ್ಟ. ಅದನ್ನೆಲ್ಲ ಸಮಯಗಳನ್ನು ಆಲೋಚನೆ ಮಾಡ್ಕೊಂಡೇ ನಾವು ಹೋಗ್ತೀವಿ ಸರ್. ಎಲ್ಲಾರು ತೊಡಗಿದ್ರೆ ಮಾತ್ರ ಇದಕ್ಕೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಆಮೇಲೆ ಈಗ ವ್ಯವಸಾಯ ಮಾಡೋದು ತುಂಬಾನೇ ಕಷ್ಟ, ಅದ್ರ ದುಡ್ಡು ತಗೊಂಡು ತುಂಬಾನೇ ಕಷ್ಟ. ಆದ್ರೂ ಮಾಡದೇ ಇದ್ರೆ ಅವರು ಸೋಮಾರಿಗಳಾಗದೆಯಾ, ಭೂಮಿ ಇದ್ದು ಯುವಕರು ಹೊರಗೆ ಹೋಗೋದು ಅದು ಅಪಾಯದ ಬದುಕೆಯ. ಇಲ್ಲಿ ಭೂಮಿಲಿ ಏನೆಲ್ಲ ಬೆಳೆ ಬೆಳೆದು ಶ್ರೀಮಂತರಾಗಿರ್ತಕ್ಕಂಥವ್ರು ನೂರಕ್ ನೂರರಷ್ಟು ಉದಾಹರಣೆಗಳಿದಾವೆ. ಭೂಮಿ ಇದ್ದು ಏನು ಮಾಡಕ್ಕಾಗದೆ ಇದ್ದು ತಿರುಗಿ ಊರು ಹಾಳು ಮಾಡಿದ್ರು ನೂರಕ್ ನೂರ ಇದಾರೆ. ಅವ್ರು ಮೂವರು ಇದ್ರೆ ಸಾಕು ಊರು ಹಾಳಾಗುತ್ತೆ, ಇವ್ರು ಸಾವಿರ ಜನ ಇದ್ರು ಊರು ಉದ್ದಾರ ಮಾಡೋದು ಬಹಳ ಕಷ್ಟ. ಈ ತರ ಯೋಚನೆ ಮಾಡಬೇಕಾದ್ದೆ ಭೂಮಿಲಿ ಬೆಳೆದು ಎಲ್ಲರೂ ಬೇರೆ ಬೇರೆ ಬೆಳೆ ಬೆಳೆದಿದ್ದಾರೆ, ಬೆಳೆಯೋದು ಏನ್ ಕಷ್ಟ? ಬಹಳ ಸುಲಭವಾಗಿದೆ, ಮಾಡ್ಬೇಕು, ಶ್ರಮ ಪಟ್ಟರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಈಗ ನಾವೇನೋ ಬಿತ್ತಿದ್ವಿ ಮನಿ ಬಂದ್ವಿ ಅಂದ್ರೆ ಯಾವ್ದು ಮನಿ ಬರಲ್ಲ. ಅದರಿಂದ ಈಗ ಅದೇನ ಗಾದೆ ಹೇಳ್ತಾರೆ, ನೋಡ್ದಲೆ ಹೊಲ ಹೋತು ಕೇಳ್ದಲೆ ಸಾಲ ಹೋತು ಅಂತ. ಹಂಗ ಸಾಲಗಾರರ ಸಾಲ ಕೊಟ್ಟರೆ ಸಾಲ ಕೇಳ್ತಿರ್ಬೇಕು, ಹೊಲ ಬಿದ್ದ ಮೇಲೆ ದಿನ ನೋಡ್ತಾ ಇರ್ಬೇಕು, ಅದೊಂಥರ ಗಾದೆ ಯಾವತ್ತೂ ಸುಳ್ಳಾಗಲ್ಲ ಅದು. ಈಗ ತಮಗೆ ಆರ್ಥಿಕವಾಗಿ ತುರ್ತಾಗಿ ಹಣಕಾಸಿನ ವ್ಯವಸ್ಥೆ ಬೇಕಂದ್ರೆ ಬ್ಯಾಂಕಿನ ಒಂದು ಮೊರೆ ಹೋಗ್ತೀರಾ, ಇಲ್ಲ ಸಂಬಂಧಿಕರ ಹತ್ರ ತಗೊಳ್ತೀರಾ, ಇಲ್ಲ ಅಕ್ಕಪಕ್ಕದ ರೈತರ ಹತ್ರ ಇದು ಮಾಡ್ತೀರಾ ಸರ್? ಕೊಡ್ತಾರೆ ಸರ್, ನಮಗೆ ಅಕ್ಕಪಕ್ಕ ರೈತರು ಕೊಡ್ತಾರೆ. ಬ್ಯಾಂಕ್ಗಳಲ್ಲಿ ಏನೇ ಅಂದ್ರೆ ಅದೆಲ್ಲ ಸ್ವಲ್ಪ ಎಲ್ಲ ಮಾಹಿತಿ ಕೊಡೋದು ಬಹಳ ಕಷ್ಟ, ನಮ್ಮ ಅರ್ಜೆಂಟಿಗೆ ತರಕಾಗಲ್ಲ. ಕೊಟ್ಟಿದ್ದಾರೆ ಅವರು, ಅವ್ರ ಸನ್ನಿವೇಶಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಕೊಟ್ಟಿದ್ದಾರೆ. ಪಾಪ ಅರ್ಜೆಂಟ್ ಬೇಕಾದಾಗ ನಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡ್ರಿ ಸರ್, ಸಂಬಂಧಿಕರ ಸಹಾಯ ಮಾಡಿರೋದು, ಇದನ್ನು ಎಲ್ಲರೂ ಸಹಜ. ಇದು ಅರ್ಜೆಂಟಿಗೆ ಬ್ಯಾಂಕಿಗೆ ಹೋದ್ರೆ ಏನು ಕೊಡೋದಿಲ್ಲ, ಗೋಲ್ಡ್ ಕೊಡಬೇಕು, ಕೈಗಡತಾರ ಕೊಡ್ತಾರೆ, ಕೊಟ್ಟಿದ್ದಾರೆ, ಸಹಾಯ ಆಗಿದೆ ಸರ್ ಇಲ್ಲಿವರೆಗೂ. ಇದ್ರ ಜೊತೆಗೆ ಈಗ ಇಲಾಖೆಯಿಂದ ತಾವು ಏನ್ ಸೌಲಭ್ಯ ಪಡ್ಕೊಂಡಿದ್ದೀರಾ? ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಜೊತೆಗೆ ಬೇರೆ ಇಲಾಖೆ ಆಗಿರ್ಬೋದು, ನೀವು ಸೌಲಭ್ಯ ಪಡ್ಕೊಂಡಿದ್ದೀರಾ ಅಥವಾ ತಮ್ಮದೇ ಆದ ಒಂದು ಬಂಡವಾಳದಲ್ಲಿ ಮುಂದುವರಿಸಿದೀರಾ ಕೃಷಿನ? ಡ್ರಿಪ್ ಇರಿಗೇಷನ್ ಅಲ್ಲಿ ಸೌಲಭ್ಯ ಪಡ್ಕೊಂಡಿದ್ದೆ ಸರ್. ಆಮೇಲೆ ಈ ನೀರಾವರಿ ವಿಚಾರದಲ್ಲಿ ಹೋದಾಗ ತೊಟ್ಟಿ ಮತ್ತು ಪಾಟ್ಗಳಿಗೆಲ್ಲ ವ್ಯವಸ್ಥೆ ಕೊಟ್ಟಿದ್ರು, ಸಣ್ಣ ಪುಟ್ಟ ಮೋಟರ್ಗಳು ಕೊಟ್ಟಿದ್ರು, ಅದನ್ನ ಹೆಂಗ್ ನಿರ್ವಹಣೆ ಮಾಡಬೇಕು ಅಂತಂದಲ್ಲೂ ಕೂಡ ಹೇಳಿದ್ರು. ಆಮೇಲೆ ಬೇರೆ ಬೇರೆಗಳೆಲ್ಲ ಸಹಾಯ ಮಾಡಿದ್ದಾರೆ ಸರ್, ಕೃಷಿ ವಿಜ್ಞಾನ ಕೇಳಿದ್ರಿಂದ ಸಹಾಯ ಮಾಡಿದ್ದಾರೆ. ಆಮೇಲೆ ಈ ಕೆಲವೊಂದು ನಮ್ಮ ಹತ್ರ ದಾಖಲಾತಿ ಇಲ್ದಿರೋದ್ರಿಂದ ನಾವು ತಗೋಣಕ್ಕಾಗಿಲ್ಲ. ದಾಖಲಾತಿ ಸರಿ ಇದ್ರೆ ಗಿಡಕ್ಕಿಷ್ಟು ದುಡ್ಡು ಅದನ್ನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ಇದಕ್ಕೆ ಇಷ್ಟಿಷ್ಟು ಮಾಡಬೇಕು ಅಂತಲೂ ಇಲಾಖೆಗಳಿಂದ ನಿಮಗೆ ಸಹಾಯ ಮಾಡಿದ್ದಾರೆ ಸರ್, ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ, ಅದರಿಂದಲೂ ಕೂಡ ನಾವು ಕೆಲಸ ಉಪಯೋಗಿಸ್ಕೊಂಡಿದ್ವಿ. ಈಗ ಆಧುನಿಕ ಕೃಷಿ ಆಗಿರ್ಲಿ, ಆಧುನಿಕ ತೋಟಗಾರಿಕೆ ಆಗಿರ್ಲಿ, ಇದ್ರ ಬಗ್ಗೆ ಕೃಷಿ ವಿಜ್ಞಾನ ಕೇಂದ್ರಗಳು, ಆಮೇಲೆ ಕೃಷಿ ಸಂಶೋಧನಾ ಕೇಂದ್ರಗಳು, ಅದರಲ್ಲಿರ್ತಕ್ಕಂತ ಕೃಷಿ ವಿಸ್ತರಣಾ ಘಟಕಗಳಿಂದ ತರಬೇತಿ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತಾರೆ. ಕೆಲವೊಂದು ಬಾರಿ ನಿಮ್ಮ ಊರಿಗೆ ಬಂದು ತರಬೇತಿ ಕೊಡ್ತಕ್ಕಂತ ಕಾರ್ಯಕ್ರಮ ಮಾಡ್ತಾರೆ, ಕೆಲವೊಂದು ಬಾರಿ ಅಲ್ಲೇನೆ ವಸತಿ ಮತ್ತು ಊಟ ಕೊಟ್ಟು ಕೂಡ ತರಬೇತಿನ ಹಮ್ಮಿಕೊಳ್ತಕ್ಕಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನೀವು ಯಾವ ರೀತಿಯಿಂದ ತರಬೇತಿ ಹೋಗಿದ್ದೀರಾ ಅಥವಾ ತರಬೇತಿ ತಗೊಂಡಿದ್ದೀರಾ ಸರ್? ಒಂದೆರಡು ಬಾರಿ ತಗೊಂಡಿದ್ವಿ ಮುರುಗೇಶ್ ಅಣ್ಣ ಅವ್ರ ಜೊತೆಯಲ್ಲಿ ಹೋದಾಗ. ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಗಿರ್ಬೋದು, ಕೊಂಡಜ್ಜಿಲ್ ಆಗಿರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿ ತಿಳ್ಕೊಂಡಿದ್ದೀವಿ. ಬಟ್ ಅಷ್ಟೊಂದು ಸಾಧನೆ ಮಾಡ್ಲಿಕ್ಕೆ ರೈತರಿಗೆ ಬಹಳ ಕಷ್ಟ ಸರ್, ಅಷ್ಟು ಸುಲಭವಾದಲ್ಲ. ಅಷ್ಟು ವೈಜ್ಞಾನಿಕವಾಗಿ ಹೇಳಿ ಅಳವಡಿಸಿಕೊಳ್ಳೋದು ತುಂಬಾ ಕಷ್ಟ, ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಮ್ದಿಲ್ಲಿ ವ್ಯವಸ್ಥೆನೆ ಬೇರೆ ಇರುತ್ತೆ, ಅವ್ರು ಹೇಳೋದು ಬೇರೆ ಬೇಳೆ ಇರುತ್ತೆ. ರೈತರು ಅಳವಡಿಸಿಕೊಂಡು ಅದನ್ನ ಅನುಷ್ಠಾನಕ್ಕೆ ತರದ ಅದು ಬೇರೆ ಇರುತ್ತೆ, ಅದು ಬೇರೆ ಇರುತ್ತೆ. ಬಟ್ ಅದನ್ನ ತಂದಾದ್ಮೇಲೆ ನಮಗೆ ಹಣ ಬರದೇ ಇದ್ರೆ ಎಷ್ಟು ಶ್ರಮ ಆಗುತ್ತೆ. ಇಲ್ಲಿ ರೈತರಿಗೆ ಫಸ್ಟ್ ನಾವು ಬೆಳೆ ಬೆಳೆದ ತಕ್ಷಣ ಹಣದ ವ್ಯವಸ್ಥೆಯಲ್ಲಿ ಬೆಳೆ ಬೆಳೀತಾ ಇರ್ತೀವಿ, ಬರೀ ಖರ್ಚು ಮಾಡದೇ ಆದ ತಕ್ಷಣ ಆದಾಯ ಬರಲಿಲ್ಲ ಅಂದ್ರೆ ಬಹಳ ಕಷ್ಟ. ಅವನ್ನೆಲ್ಲ ತರಬೇತಿ ತಗಂತೀವಿ ಸರ್, ಕೈಲಾದಷ್ಟು ನಮಗೆ ಅನುಸರಿಸಿದ್ರೆ ನಮಗೆ ಸರಿ ಅನಿಸಿದ್ರೆ ಮಾಡ್ತೀವಿ. ತೀರಾ ಶ್ರಮ ಆದ್ರೆ ಮಾಡಕ್ಕಾಗಲ್ಲ ಸರ್, ನಮ್ಗೆ ಹೆಂಗ್ ತಿಳಿದತ್ತ ಆತರನೇ ಮಾಡ್ತೀವಿ. ಆದಷ್ಟು ಅವ್ರು ಕೊಟ್ಟಿದ್ದಾರೆ ಸರ್, ತಗೊಂಡಿದ್ವಿ ಅಲ್ಪ ಸ್ವಲ್ಪ ಕೃಷಿ ಸಾವಯವ ಕೃಷಿ ವಿಚಾರದಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಾಗಿರ್ಬೋದು ಕೊಟ್ಟಿದ್ದಾರೆ, ತಗೊಂಡಿದ್ದೀವಿ ಮಾಡ್ತಾರೆ. ಈಗ ಮುಂದಿನ ಯೋಜನೆಗಳು ಏನಿದಾವೆ, ಏನ್ ಬೆಳೆ ಇನ್ನು ಹೊಸ ಬೆಳೆ ಆಗಿರ್ಲಿ ಅಥವಾ ಬೇರೆ ಬೆಳೆ ಆಗಿರ್ಲಿ ಏನ್ ಬೆಳಿಬೇಕಂತ ಇದ್ದೀರಾ ಮುಂದಿನ ಒಂದು ದಿನಗಳಲ್ಲಿ? ಈಗ ಮುಂದಿನ ದಿನಗಳಲ್ಲಿ ಕಾಳು ಮೆಣಸು ಒಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ ಬೆಳೆ ಇದೆ, ತುಂಬಾ ರೇಟಿನ ಬೆಳೆ ಇದೆ. ಈಗ ಅವು ಅಡಿಕೆ ಗಿಡಗಳಲ್ಲಿ ಹಾಕೋದ್ರಿಂದ ಅದನ್ನ ನಾವು ಲಾಭ ತಗೊಂಡಿದ್ದು ಬಹಳ ಕಷ್ಟ ಆಗಿದೆ. ಈಗ ನಮಗಿಂತ ನಮ್ ಸೀನಿಯರ್ ಮುರುಗೇಶನರ್ ಆಗಿರ್ಬೋದು, ನಮ್ ಮೇಸ್ಟರ್ ಆಗಿರ್ಬೋದು, ಇಲ್ಲೆಲ್ಲ ನಮ್ ಯಜ್ಞೆ ಗ್ರಾಮಗಳಲ್ಲಿ ಹಾಕಿ ಬಹಳ ದುಡ್ಡನ್ನು ತಗೊಂಡಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೂ ಅದೊಂದ್ ಸ್ವಲ್ಪ ರೋಗಕ್ಕೆ ಬಹಳ ಜಲ್ದಿ ತುತ್ತಾಗುತ್ತೆ. ಅದನ್ನ ಬೇರೆ ಒಂದು ವಿಧಾನದಲ್ಲಿ ಬೆಳೆ ಬೆಳೀತಕ್ಕಂಥದ್ದೆಲ್ಲ ನೋಡಿದ್ವಿ, ಮೊಬೈಲ್ ಅಲ್ಲಿ ಆಗಿರ್ಬೋದು, ಟಿವಿ ಆಗಿರ್ಬೋದು, ಮಾರ್ಗದರ್ಶನಗಳನ್ನು ನೋಡಿದ್ವಿ. ಆ ರೀತಿ ಬೆಳೆ ಬೆಳಿಬೇಕು ಅನ್ನೋ ಒಂದು ಆಸಕ್ತಿನೂ ನಮಗಿದೆ. ಆಲ್ರೆಡಿ ಆ ಉದ್ದೇಶಗಳನ್ನ ಇಟ್ಕೊಂಡು ನಾವು ಇಲ್ಲಿ ದಾಳಿಂಬೆಗಳನ್ನ ಹಾಕಿದೀವಿ, ಒಂದು ಮಾರ್ಗದರ್ಶನ ಇದೆ, ಬೆಳಿತೀವಿ, ಬೆಳಿಬೇಕು ಅನ್ನೋ ಮನಸ್ಸು ಮಾಡಿದೀವಿ. ಕಾಳುಮೆಣಸು ಆಗಿರ್ಬೋದು, ಜಾಕಾಯಿ ಆಗಿರ್ಬೋದು, ಆಮೇಲೆ ಈ ಏಲಕ್ಕಿ ಇದನ್ನೆಲ್ಲ ಮಾಡಿದರೆ ಮಾಡಬೇಕು ಅನ್ನೋ ಒಂದು ಆಸಕ್ತಿ ನಮಗೂ ಇದೆ ಸರ್, ಅದ್ನ ಮಾರ್ಗದರ್ಶನ ಕೊಡೋದ್ರೆ ಮಾಡ್ತೀವಿ. ಅಂದ್ರೆ ಯಾರು ನಿಮಗೆ ತಾಂತ್ರಿಕ ಮಾರ್ಗದರ್ಶನ ಕೊಡ್ತಾರೆ ಅದನ್ನ ನೀವು ಅಳವಡಿಸಿಕೊಂಡು ಮುಂದುವರ್ಸಕ್ಕೆ ನೀವು ತಯಾರಾಗಿದ್ದೀರಾ? ತಾಂತ್ರಿಕ ಮಾಹಿತಿ, ತಾಂತ್ರಿಕ ಮಾರ್ಗದರ್ಶನ ಜೊತೆಗೆ ಅದರ ಒಂದು ಲಭ್ಯತೆ ಬಗ್ಗೆ ಈ ಒಂದು ವಿಚಾರ ತಮಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೇ ಆದಲ್ಲಿ ತಾವು ಈ ವಿಚಾರವನ್ನ ಅಂದ್ರೆ ಒಂದು ಹೊಸ ಬೆಳೆ ಆಗಿರ್ಲಿ ಅಥವಾ ಬೇರೆ ಒಂದು ಕೃಷಿಯ ವಿಧಾನಗಳಾಗಿರ್ಲಿ ಅಳವಡಿಸಿಕೊಳ್ಳಕ್ಕೆ ತಾವು ತಯಾರಾಗಿದ್ದೀರಿ? ಹೌದು ಸರ್. ಈಗ ನೀವ್ ಹೇಳಿದ ರೀತಿಯಲ್ಲಿ ಯಜ್ಞೆಯಲ್ಲಿ ಮುರುಗೇಶ್ ಅಣ್ಣರು, ದಿನೇಶ್ ಅಣ್ಣರು ಅಥವಾ ಅವ್ರ ಆಜುಬಾಜು ಅವ್ರ ರಿಲೇಟಿವ್ ಇರೋರು ಅವ್ರ ಊರಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಕೂಡ ಬೆಳೆ ಬೆಳೆದಾರೆ. ಫಸ್ಟ್ ವೆನಿಲಾ ಬೆಳೆದ್ರು, ಅದು ಒಂದ್ ದೊಡ್ಡ ಕೆಲಸ ಆಯ್ತು. ಬಹಳ ಬಹಳ ಒಳ್ಳೆ ಬೆಳೆ ಬೆಳೆದ್ರು, ಆರಂಭದಲ್ಲಿ ತುಂಬಾ ಸ್ಟ್ಯಾಂಡರ್ಡ್ ಬೆಳೆದ್ರು. ಅದಾದ ನಂತರ ಅವ್ರ ಪಾಪ ಬೇರೆಯವರಿಗೆ ಏನೋ ದಾಳಿಂಬೆ ಬೆಳೆಸಕ್ಕೋದ್ರೆ ಅವ್ರ ದಾಳಿಂಬೆ ಬೆಳೆದ್ರು. ಅವ್ರು ದಾಳಿಂಬೆ ಬೆಳೆ ಅಥವಾ ಅವ್ರ ಶಿಸ್ತ ನೋಡಿ ಅವರಲ್ಲಿ ಸಾಕನ್ನಷ್ಟು ಜನ ಬೆಳೆ ಬೆಳೆದಿದ್ದಾರೆ. ಯಾಕೆಂದ್ರೆ ಒಬ್ರು ಏನಾರು ವಿಧಾನ ತಂದು ಅದನ್ನು ತೋರಿಸಿದ್ರೆ ಮಾತ್ರ ನಾವು ಮಾಡ್ತಾ ಇದೀವಿ. ಸಹಜವಾಗಿ ನಮಗೆ ಮೆಕ್ಕೆಜೋಳನೇ ಗೊತ್ತಿರಲಿಲ್ಲ, ಬರೀ ರಾಗಿ, ಊಟದ ಜೋಳ, ನವಣೆ, ಸಾವೆ ಇವನ್ನೆಲ್ಲ ಬೆಳೆದು ನಾವು ರೈತಾಪಿ ಜೀವನದಲ್ಲಿ ಜೀವನ ಮಾಡ್ತಿದ್ವಿ. ಈಗ ಮೆಕ್ಕೆಜೋಳ ಬಂದ್ಮೇಲೆ ಅದ್ರ ವ್ಯವಸ್ಥೆ ಶಿಸ್ತು ಚೇಂಜ್ ಆದ್ಮೇಲೆ ಅದನ್ನ ಬೆಳೆದಿದ್ವಿ. ಹಿಂಗೆ ಅವರು ಬೇರೆ ಬೇರೆ ಬೆಳೆಗಳನ್ನು ತಂದಿದ್ದಾರೆ, ಪ್ಯಾರ್ಲಾ ತಂದ್ರು, ಜಾಕಾಯಿ ತಂದಿದ್ದಾರೆ, ಈಗ ಮತ್ತೆ ದಾಳಿಂಬೆ ಹಾಕಿದ್ದಾರೆ. ಅವ್ರ ಜೊತೆಯಲ್ಲಿದ್ದು ಅವ್ರ ವಿಧಾನನ ನೋಡಿ ಅವರು ಕೂಡ ತುಂಬಾ ಜನಕ್ಕೆ, ಬಹಳ ಜನಕ್ಕೆ ಸಹಕರಿಸಿದ್ದಾರೆ. ಯಾರೇ ಬಂದು ಅವರನ್ನ ಕೇಳಿದ್ರು ಕೂಡ ತಪ್ಪು ಮಾಹಿತಿ ಎಂದೂ ಕೊಟ್ಟಿಲ್ಲ. ಎಂತವರೇ ಬಂದು ಕೇಳಿದ್ರು ಕೂಡ ತಪ್ಪು ಮಾಹಿತಿನ ಕೊಟ್ಟಿಲ್ಲ. ಸಹಜವಾಗಿ ಈ ತರ ಮಾಡ್ರಿ, ನಿಮ್ಗೆ ಸರಿ ಹೋಗುತ್ತೆ, ಲೇಟ್ ಮಾಡಬೇಡ್ರಿ, ನೀವು ಮಾಡಿದ್ರೆ ಆದಾಯ ಬರುತ್ತೆ, ಮಾಡ್ತಾ ಇರ್ರಿ. ಈಗ ಅವ್ರು ಶ್ರಮ ಪಟ್ಟು ಅವ್ರು ಬೆಳೆ ಬೆಳಿತಾರೆ, ಬೇರೆಯವ್ರ ಶ್ರಮ ಪಟ್ಟು ಬೆಳೆದನ್ನು ಅಷ್ಟೇ ಶ್ರಮ ಪಡಿಸಿ ಬೆಳೆಸ್ತಾರೆ. ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸರ್ ಅಷ್ಟೇ, ಅದರಂತಲೇ ನಾವು ಮಾಡಿದ್ವಿ, ಅದರಂತಲೇ ಚೆನ್ನಾಗಿ ಕೂಡ ಇದೆ ನಮ್ದೆಲ್ಲ. ಈಗ ನಾವು ಆ ದಾಳಿಂಬೆ ಹಾಕ್ಲಿಕ್ಕೆ ಕಾರಣನು ಅವ್ರದ್ದು ನೋಡ್ಕೊಂಡೆ, ನಾವು ತೋಟ ಮಾಡ್ಲಿಕ್ಕೆ ಮೊದಲೆಲ್ಲ ಕಾರಣನು ಬೇರೆಯವ್ರು ತೋಟ ಮಾಡಿದ್ದನ್ನ ನೋಡಿ ನಾವು ತೋಟ ಮಾಡಿದ್ವಿ, ಇವತ್ತು ಆದಾಯ ಬಂದಿದೆ. ಇದನ್ನು ಕೂಡ ಒಂದು ನೋಡೋಣ ಅನ್ನೋ ಕಾರಣದಿಂದ ಮಾಡಿದ್ವಿ. ನಾವು ಇದನ್ನ ಕಾಳು ಮೆಣಸು ಮಾಡುವಾಗಲೂ ಕೂಡ ಅವರು ಬೇರೆ ಸಸಿ ತಂದು ಕೊಟ್ಟಿದ್ರು, ಅವರೇ ಸಸಿ ನಮಗೆ ತರಿಸಿಕೊಟ್ಟಿದ್ರು, ಹಾಕಿದ್ವಿ, ಪಾಪ ಚೆನ್ನಾಗಿ ಬಂದಿತ್ತು. ಮಳೆ ಜಾಸ್ತಿ ಆಗಿ ಆ ನೀರನ್ನ ನೆಲದಲ್ಲಿ ನೀರು ಹೊರಗಡೆ ಬಿಡದೆ ಇರಲಿಕ್ಕೆ ಆಗ್ಲಿಲ್ಲ, ಅದು ಅಷ್ಟು ಸಮಸ್ಯೆ ಜಾಸ್ತಿ ಆಗಿ ಆ ಕಾಳು ಮೆಣಸು ಒಣಗೋತು, ನಮ್ದು ಮಳೆಗಾಲದಲ್ಲೇ ಒಣಗೋತು ಸ್ವಲ್ಪ. ಅದು ಈಗ ಸಾಕು ಸಾಕು, ಈಗ ಹೇಳ್ತಾರೆ ಅವರು ಬೇರೆ ಕಡೆ ಈ ತರ ಮಾರ್ಗದರ್ಶನ ಇದೆ, ಈ ತರ ಬೆಳೆಯಿರಿ ಅಂತಲೂ ಕೂಡ ಅವ್ರು ತೋರಿಸ್ತಾ ಇದಾರೆ. ಮುರುಗೇಶಣ್ಣರಾಗ್ಲಿ, ದಿನೇಶಣ್ಣರಾಗ್ಲಿ, ಈ ಒಂದು ಬಾರಿ ಮಾಡಲ್ ಆಗಿ ಬೆಳೆ ಬೆಳೀತಾ ಇದಾರೆ, ಅದನ್ನ ಬೆಳೀರಿ ಹೊಲದಲ್ಲಿ. ಆಮೇಲೆ ಅವ್ರು ಬೇರೆ ಬೇರೆ ಸೈಂಟಿಸ್ಟ್ ಗಳು ಬಂದ್ರು ಕೂಡ ಸೈಂಟಿಸ್ಟ್ ಗಳ ಹತ್ರ ಮಾರ್ಗದರ್ಶನ ತಗೊಂಡು ಜನಕ್ಕೆ ನೇರವಾಗಿ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಕೊಡ್ತಾರೆ ಯಾವಾಗ್ಲೂ. ಈಗ ಅವರು ಪ್ರಗತಿಪರ ಬೆಳೆಗಾರರ ಆಗಿದ್ದಾರೆ ಅನ್ನೋ ಒಂದು ದೇಶ ಎಲ್ಲ ಪ್ರಗತಿಪರ ಬೆಳೆಗಾರರುಗಳನ್ನು ಕೂಡ ಜನಗಳಿಗೆ ತೋರಿಸಿ ನೀವು ಬೆಳೀರಿ, ಬೆಳೆದ್ರೆ ಆದಾಯ ಬರುತ್ತೆ ಅಂತಕ್ಕಂಥದ್ದನ್ನ ಮಾಡಿಸಿದ್ರೆ ನಾವು ಮಾಡ್ತೀವಿ ಸರ್. ಎಲ್ಲದನ್ನು ಒಂದು ನೋಡಿದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ನಾವು ಏಕಾಏಕಿ ಬಂದು ಏನು ಮಾಡ್ಲಿಕ್ಕೆ ಆಗಲ್ಲ. ಆತರ ಮಾರ್ಗದರ್ಶನ ಇದೆ, ಮಾರ್ಗದರ್ಶನ ಕೊಟ್ಟರೆ ನಾವು ಮಾಡ್ತೀವಿ. ಒಳ್ಳೇದು ತಿಪ್ಪೇಸ್ವಾಮಿ ಅವರೇ, ಇದುವರೆಗೆ ತಾವು ತಮ್ಮ ಕೃಷಿ ಅನುಭವಗಳನ್ನ ನಮ್ಮ ರೈತ ಬಾಂಧವರಿಗೆ ಕೇಳುಗರೆ ತಿಳಿಸಿಕೊಟ್ಟಿದ್ದಾರೆ. ಕೊನೆಯದಾಗಿ ಕಿವಿ ಮಾತಾಗಿ ನಮ್ಮ ಯುವ ರೈತರಿಗೆ, ತಾವು ಕೂಡ ಒಬ್ಬ ಯುವ ರೈತರಿದ್ದೀರಾ, ಯುವ ರೈತರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ, ಕೇಳುಗರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಯುವ ರೈತರಾಗಿರ್ಬೋದು, ಯಾವುದೇ ರೈತರಾಗಿರ್ಬೋದು ಸರ್, ಸಮಯ ಅಂತಕ್ಕಂಥದ್ದು ನಮ್ಮ ಜೊತೆಲಿರಲ್ಲ, ಸಮಯದ ಜೊತೆಯಲ್ಲಿ ನಾವಿದೀವಿ. ದಯವಿಟ್ಟು ಯಾರೇ ಆಗಿರ್ಲಿ ಶ್ರಮ ಪಡ್ರಿ, ನಿಜವಾಗ್ಲೂ ಶಕ್ತಿ ಮೀರಿ ಹೊಲದಲ್ಲಿ ಕೆಲಸ ಮಾಡಿದ್ರೆ, ಕೆಲಸ ಮಾಡಿಸ್ತಾ ಇದ್ರೆ ಮಾತ್ರ ಆದಾಯ ಬರುತ್ತೆ. ನೀವು ನಬಡ ಇವತ್ತೇನೋ ಮಾಡದೆ ಮಲ್ಕಂಡೆ ಉಂಡೆ ಇಲ್ಲ ಓದೆ ಮಾಡದೆ ಸೋಮಾರಿ ತನಕ ಹೋದ್ರೆ ನಮ್ಗೆ ಯಾರು ಸಹಾಯ ಮಾಡಲ್ಲ. ದಯವಿಟ್ಟು ಸೋಮಾರಿ ತನಕ ಹೋಗ್ಬೇಡ್ರಿ, ಒಬ್ರು ಮಾರ್ಗದರ್ಶನವನ್ನ ಮುಂದಿಟ್ಟುಕೊಂಡು ಕೆಲಸ ಮಾಡತಕ್ಕಂತ ಸಾಧನೆ ಮಾಡಿದ್ರೆ ಕೆಲಸ ಆಗುತ್ತೆ. ಪ್ರತಿಯೊಬ್ಬರು ಯುವಕರಾಗಿರ್ಲಿ, ರೈತರಾಗಿರ್ಲಿ, ಯಾರೇ ಒಬ್ರು ಮನೇಲಿ ಕೆಲಸ ಮಾಡೋರಾಗಿರ್ಲಿ, ಸಮಯನ ಹಾಳು ಮಾಡದಂಗೆ ದುಡಿತಕ್ಕಂತ ಪ್ರಯತ್ನ ಮಾಡಿದ್ರೆ ನಾವು ಅಭಿವೃದ್ಧಿ ಆಗಿ ನಮ್ಮ ದೇಶನ ಅಭಿವೃದ್ಧಿ ಆಗುತ್ತೆ. ನಮ್ಮ ಜೊತೆಲಿರೋರು ಕೂಡ ನಮ್ಗೆ ಅಷ್ಟೇ ಬೆಲೆ ಮರ್ಯಾದೆ ಗೌರವವನ್ನು ಕೊಡ್ತಾರೆ. ಪ್ರತಿ ಸಾರನು ಗೌರವದಿಂದ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂತ ಕೆಲಸ ಮಾಡಿದ್ರೆ ಮಾತ್ರ ನಾವು ಅಲ್ಲಿ ಯಾವತ್ತೂ ಸಕ್ಸಸ್ ಆಗಿರ್ಲಿಕ್ಕೆ ಸಾಧ್ಯ ಸರ್. ಒಳ್ಳೇದು ತಿಪ್ಪೇಸ್ವಾಮಿ ಅವರೇ, ತಾವು ಇದುವರೆಗೆ ತಮ್ಮ ಕೃಷಿ ಅನುಭವ ಜೊತೆಗೆ ನಮ್ಮ ಕೇಳುಗರಿಗೆ ಕಿವಿ ಮಾತಾಗಿ ತಮ್ಮ ಸಂದೇಶವನ್ನ ತಮ್ಮದೇ ಆದ ಒಂದು ಅನುಭವದಲ್ಲಿ ತಿಳಿಸಿಕೊಟ್ಟಿದ್ದೀರಾ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಇನ್ನೊಮ್ಮೆ ನಮಸ್ಕಾರ ಹಾಗೂ ಧನ್ಯವಾದ ಸರ್. ಸರ್, ನೀವು ಕೂಡ ನಮ್ಮ ಹತ್ರ ಸಂದೇಶವನ್ನು ಕೇಳಿದ್ಕೆ, ನಾವಿಷ್ಟೆಲ್ಲ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ಕೆ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ. ತುಂಬಾ ಥ್ಯಾಂಕ್ ಯು ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481517600. ಇನ್ನೊಮ್ಮೆ ಕೇಳಿ: 9481517600. ಇದುವರೆಗೂ ದಾಳಿಂಬೆ, ಅಡಿಕೆ, ಏಲಕ್ಕಿ ಬಾಳೆ, ರಾಗಿ, ಮೆಕ್ಕೆಜೋಳ ಬೆಳೆಗಳ ನಿರ್ವಹಣೆ ಈ ಕುರಿತು ದಾವಣಗೆರೆ ತಾಲೂಕು ಹುಚ್ಚವ್ವನಹಳ್ಳಿ ಗ್ರಾಮದ ಯುವ ರೈತರಾದ ತಿಪ್ಪೇಸ್ವಾಮಿ ಎಂಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಒಂದು ಪರಿಸರ ಗೀತೆ. ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ, ನಾಡ ಕಟ್ಟುವ ಕಾಡ ಹಸಿರುಗೊಳಿಸುವ,

ಕೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಿದ್ದರೆ ಕನ್ನಂಬಾಡಿಯ ಕಟ್ಟದಿದ್ದರೆ